ಈಗ ಕರ್ನಾಟಕದಲ್ಲಿ ಒಟ್ಟು 33 ಕೃಷಿ ವಿಜ್ಞಾನಗಳು ಸೇರಿದಂತೆ ದೇಶದಲ್ಲಿ ಒಟ್ಟು 731 ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಅದರ ಅಲ್ಲದೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ 7 ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ 6 ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದಲ್ಲದೆ 3 NGOKVK ಅಂದರೆ ಕೃಷಿ ವಿಜ್ಞಾನ ಕೇಂದ್ರ ಹುಲ್ಕೋಟೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಬೆಳಗಾವಿ ಜಿಲ್ಲೆಯಲ್ಲಿರ್ಬೋದು, ಅದೇ ಥರ ಗೋಕಾಕ್ ಸಮೀಪ ಇರತಕ್ಕಂಥ ತುಕ್ಕನಟ್ಟೆಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು. ಅವುಗಳನ್ನು ಈ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಅಂದರೆ NGOಗಳು ನಡೆಸ್ತಾ ಇದ್ದಾವೆ. ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಒಟ್ಟು 6 ಕೃಷಿ ವಿಜ್ಞಾನ ಕೇಂದ್ರಗಳು ಬರ್ತವೆ. ವಿಜಯಪುರ ಜಿಲ್ಲೆಯಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಒಂದು ವಿಜಯಪುರದಲ್ಲಿ, ಇನ್ನೊಂದು ಇಂಡಿ ಸಿಂದಗಿ ಭಾಗದಲ್ಲಿ ಒಂದು ರೈತರಿಗೆ ಸಹಾಯ ಮಾಡಲಿಕ್ಕೆ ಇಂಡಿಯಲ್ಲಿ 2ನೇ ಕೃಷಿ ವಿಜ್ಞಾನ ಕೇಂದ್ರ ಕೆಲಸ ಮಾಡ್ತಾ ಇದೆ. ಅದೇ ಥರ ಬೆಳಗಾವಿ ಜಿಲ್ಲೆಯಲ್ಲಿ 2 ಇದ್ದಾವೆ. ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ನಾವು ಗಮನಿಸಬಹುದು. ಮುಖ್ಯ ಉದ್ದೇಶ ಅಂದರೆ ಚಟುವಟಿಕೆ ಏನು ಮಾಡ್ತು? ಮೊದಲನೇದಾಗಿ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಒಂದು 3-4 ಪ್ರಿನ್ಸಿಪಲ್ ಆ್ಯಕ್ಟಿವಿಟೀಸ್ ಇದ್ದಾವೆ. ಮೊದಲನೇದಾಗಿ ತರಬೇತಿಗಳನ್ನು ನೀಡ್ತಕ್ಕಂಥದ್ದು, ಆ ತರಬೇತಿ ತಾಂತ್ರಿಕ ಮಾಹಿತಿ ನೀಡುವುದಿರ್ಬೋದು ಅಥವಾ ಸ್ಕಿಲ್ ಟ್ರೈನಿಂಗ್ ಇರ್ಬೋದು. ರೈತರಿಗೆ ಅದರಲ್ಲಿ 2 ಥರದ ತರಬೇತಿಗಳನ್ನು ಮಾಡ್ತೇವೆ, ಒಳ ಆವರಣ ಮತ್ತು ಒಳ ಆವರಣ ಅಂತ. ಒಳ ಆವರಣ ತರಬೇತಿಗಳನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತರಬೇತಿ ಕೇಂದ್ರದಲ್ಲೇ ಮಾಡ್ತೀವಿ. ಹೊರ ಆವರಣ ತರಬೇತಿಗಳನ್ನು ಯಾವ ಗ್ರಾಮದಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಯಾವ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕೂಡ ಆ ರೈತರ ಒಂದು ಗ್ರಾಮಗಳಿಗೆ ತೆರಳನೇ ತರಬೇತಿ ಮಾಡ್ತಕ್ಕಂಥದ್ದಕ್ಕೆ ನಾವು ಹೊರ ಆವರಣ ತರಬೇತಿ ಅಂತ ಹೇಳ್ತೀವಿ. ಇದು ಅಲ್ಲದೆ 2ನೇ ಮುಖ್ಯ ಉದ್ದೇಶ ಏನು ಅಂತಂತಂದರೆ ಈ OFT ಅಂತ ಹೇಳ್ತೀವಿ ನಾವು. OFT ಅಂದರೆ ಆನ್ ಫಾರ್ಮ್ ಟೆಸ್ಟಿಂಗ್. ಈಗ ಸಂಶೋಧನೆಯಾಗಿ ಒಂದು ತಂತ್ರಜ್ಞಾನ ಬಂದಿರುತ್ತದೆ ಅಥವಾ ಒಂದು ಬೀಜ ಬಿಡುಗಡೆ ಆಗಿರ್ತದೆ, ಅದನ್ನು ರೈತರ ಹೊಲದಲ್ಲಿ ಅಳವಡಿಸಿಕೊಳ್ಳುವಾಗ ಅದರಲ್ಲಿ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ತಾಂತ್ರಿಕತೆಗಳ ಮಾರ್ಪಾಡು ಮಾಡಬೇಕಾಗ್ತದೆ. ಅಲ್ಲಿ ವಾತಾವರಣಕ್ಕೆ ತಕ್ಕಂತೆ, ಅಲ್ಲಿ ಒಂದು ರೈತರ ಒಂದು ಆರ್ಥಿಕ ಇರ್ಬೋದು, ಮತ್ತು ಅಲ್ಲಿ ಕೆಲವೊಮ್ಮೆ ಭೂಮಿಯ ಫಲವತ್ತತೆ ಇರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಮಳೆ ಇರ್ಬೋದು, ಕ್ಲೈಮೇಟ್ ಇರ್ಬೋದು, ಹೀಗೆ ಹಲವಾರು ಕಾರಣಗಳಿಗೋಸ್ಕರ ಫೈನ್ ಟ್ಯೂನಿಂಗ್ ಅಂತ ನಾವೇನು ಹೇಳ್ತೀವಿ ಅವುಗಳನ್ನು ಮಾಡಲಿಕ್ಕೆ ಕೂಡ ನಾವು ಈ OFTಗಳನ್ನು ತೆಗೆದುಕೊಳ್ತೀವಿ. ಮತ್ತು ಅದರ ಜೊತೆಗೆ ಈ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ಸ್ ಅಂತ ಇರ್ತವೆ, ತಂತ್ರಜ್ಞಾನಗಳು ಅಭಿವೃದ್ಧಿ ಆಗಿರ್ತವೆ ಅಥವಾ ವೆರೈಟೀಸ್ ರಿಲೀಸ್ ಆಗಿರ್ತವೆ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು ಅಥವಾ ದೇಶದ ಯಾವುದೇ ಭಾಗದಲ್ಲಿ ಬಿಡುಗಡೆ ಆದಂಥ ತಂತ್ರಜ್ಞಾನವನ್ನು ರೈತರಿಗೆ ಒದಗಿಸಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಅವಕಾಶ ಇದೆ. ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದವರು ದೇಶದ ಯಾವುದೇ ಭಾಗದಲ್ಲಿರ್ತಕ್ಕಂಥ ತಂತ್ರಜ್ಞಾನವನ್ನು ತಂದು ರೈತರಿಗೆ ಕೊಡಲಿಕ್ಕೆ ಒಂದು ಸದಾವಕಾಶ ಇದೆ, ಅದನ್ನು ಮಾಡ್ಬೋದು. ಅದು ಅಲ್ಲದೆ ಈಗ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಇರ್ತವೆ, ED ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಅವಕಾಶ ಇದೆ. ಈ ಥರನಾಗಿ ಹೊಸ ಹೊಸ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಹೊಸ ಹೊಸ ತಂತ್ರಜ್ಞಾನಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಸಣ್ಣ ಪುಟ್ಟ ಮಾರ್ಪಾಡುಗಳೊಂದಿಗೆ ರೈತರಿಗೆ ಉಪಯುಕ್ತ ಆಗುವಂತೆ ತಂತ್ರಜ್ಞಾನವನ್ನು ಬದಲಾವಣೆ ಮಾಡೋದು, ತರಬೇತಿಗಳನ್ನು ನೀಡೋದು, ಹೀಗೆ 10 ಕಾರ್ಯಕ್ರಮಗಳನ್ನು ಏಕಕಾಲದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಡೀತಾ ಇರ್ತವೆ. ಈಗ ನಂದು ಏನಂತ ಪ್ರಶ್ನೆ, ಅವ್ರು ಏನೋ ತೀರ್ಮಾನ ತಗೋಬೇಕು, ಇಂಥ ಟೆಸ್ಟ್ ಮಾಡಬೇಕು ಅಥವಾ ರೈತರ ಹೊಲದಲ್ಲಿ ಅಳವಡಿಸ್ಕೋಬೇಕು ಅಂತ ಒಂದು ತೀರ್ಮಾನ ಸ್ವಂತದ್ದಾಗಿರುತ್ತೆ, ಆ ಕೇಂದ್ರದ್ದಾಗಿರುತ್ತೆ ಅಥವಾ ಯೂನಿವರ್ಸಿಟಿ ಏನಾದರೂ ಗೈಡ್ ಮಾಡಬೇಕು? ಇಲ್ಲ, ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಮಾಡ್ತೀವಿ. ಆ್ಯಕ್ಷನ್ ಪ್ಲ್ಯಾನ್ ಮಾಡುವಾಗ ಕೆಲವೊಂದಿಷ್ಟು ಇನ್ಪುಟ್ಸ್ ಬರ್ತವೆ. ಈ ಥರದ ಒಂದು ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿದಂಥ ತಂತ್ರಜ್ಞಾನದಲ್ಲಿ ಈ ಥರದ ನ್ಯೂನ್ಯತೆ ಇದೆ, ಇದಕ್ಕೆ ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಬೇಕಾಗುತ್ತೆ ಅನ್ನುವಂಥ ಒಂದು ಫೀಡ್ಬ್ಯಾಕು ನಮಗೆ ರೈತರಿಂದ ಬರುತ್ತೆ. ಒಂದು ವೇಳೆ ನಮಗೆ ಈಗ ಒಂದು ರಿಲೀಸ್ ಮಾಡಿದಂಥ ತಳಿ ಇರ್ಬೋದು, ಅದು ಮುಂಗಾರು ಹಂಗಾಮಿಗೆ ಸೂಕ್ತ ಅಂತ ನಾವು ಹೇಳಿರ್ತೀವಿ, ತಡವಾಗಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗಿಗೆ ಸೂಕ್ತದೇನೋ ಇಲ್ಲೋ, ಈ ಥರದ ಸಮಸ್ಯೆಗಳನ್ನು ರೈತರು ಅವರು ನಮಗೆ ಫೀಡ್ಬ್ಯಾಕ್ ಆಗಿ ಕೊಡ್ತಾರೆ. ಆ ಫೀಡ್ಬ್ಯಾಕ್ಗಳನ್ನು ಅನುಸರಿಸಿ ನಾವು ಮತ್ತೆ ಇದನ್ನು ಟ್ರಯಲ್ ಆಗಿ OFT ಆಗಿ ನಾವು ತೊಗೊಳ್ತೀವಿ. ಅದೇ ಥರನಾಗಿ ರೈತರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಹೊಸ ಹೊಸ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಹೊಸ ತಂತ್ರಜ್ಞಾನಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಹೊಸ ಬೆಳೆಗಳನ್ನೇ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಈ ನಿಟ್ಟಿನಲ್ಲಿ ಕೂಡ ನಾವು ಸಾಕಷ್ಟು ಕೆಲಸ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಇರ್ತವೆ. ಇದು ಅಲ್ಲದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವರು ಹಾಕ್ಕೊಂಡಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಅವುಗಳನ್ನು ಅನುಷ್ಠಾನ ಮಾಡೋದು ಇಂಥವೆಲ್ಲನು ಹೌದು. ಈಗ ಉದಾಹರಣೆ ಹೇಳಬೇಕಂದ್ರೆ ಒಂದು ಸಖಿ ಅಂತ ಒಂದು ಕಾರ್ಯಕ್ರಮ ಇದೆ. ಆ ಸಖಿ ಕಾರ್ಯಕ್ರಮದಲ್ಲಿ ಅದು ಆ್ಯಕ್ಚುಲಿ ಕರ್ನಾಟಕ ಸರ್ಕಾರದ ಒಂದು ಕಾರ್ಯಕ್ರಮ, ಅವರುಗಳಿಗೆ ತರಬೇತಿಗಳನ್ನು ಕೊಟ್ಟು ಅವರು ಗ್ರಾಮ ಮಟ್ಟದಲ್ಲಿ ಹೋಗಿ ಯಾವ ಥರ ಕೆಲಸ ನಿರ್ವಹಿಸಬೇಕು ಅನ್ನುವಂಥ ತರಬೇತಿಯನ್ನು ನಮ್ಮಲ್ಲಿ ಕೊಟ್ಟು ಅವ್ರನ್ನ ಕಳಿಸುವಂಥದ್ದಿರ್ಬೋದು. ಆತ್ಮ ಅಂತ ಇನ್ನೊಂದು ಕಾರ್ಯಕ್ರಮ ಇದೆ, ಅಲ್ಲಿ ಕೂಡ ಹಲವಾರು ತರಬೇತಿಗಳನ್ನು ಕೊಡುವಂಥದ್ದು, ಮಾರ್ಪಾಡುಗಳು ಮಾಡಿ ತಂತ್ರಜ್ಞಾನವನ್ನು ಕೊಡುವಂಥದ್ದು. ಮತ್ತು ಈಗ ಆರ್ಯ ಅಂತ ಒಂದು ಕಾರ್ಯಕ್ರಮ ಇದೆ, ಅಟ್ರಾಕ್ಟಿಂಗ್ ರೂರಲ್ ಯೂತ್ ಟುವಾರ್ಡ್ಸ್ ಅಗ್ರಿಕಲ್ಚರ್. ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಯುವಕರು ಕೃಷಿಯಿಂದ ವಿಮುಖರಾಗಿ ಹೋಗ್ತಾ ಇದ್ದಾರೆ, ಅವ್ರನ್ನ ಕೃಷಿಯಲ್ಲಿನೇ ಇಟ್ಕೊಳ್ಳಿಕ್ಕೆ ಯಾವ ಥರದ ಕಾರ್ಯಕ್ರಮಗಳು ರೂಪಿಸಬೇಕು ಅನ್ನುವಂಥದ್ದನ್ನು ಮಾಡುವಂಥದ್ದು. ಆಮೇಲೆ ನಮ್ಮ ಪ್ರಾಚೀನ ಒಂದು ಸಂಪ್ರದಾಯ ಕೃಷಿ ಇದೆ, ಪಿ ಕೆ ವಿ ವಾಯ್ ಅಂತ ಹೇಳ್ಬಿಟ್ಟು ಪಾರಂಪರಿಕ ಕೃಷಿ ಅಂತ ಹೇಳಿದೆ, ಅದನ್ನು ಹೆಚ್ಚು ಜನಪ್ರಿಯಗೊಳಿಸ್ಲಿಕ್ಕಿರ್ಬೋದು. ಅಥವಾ ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಏನಿದೆ ಅದನ್ನು ಪ್ರಚಲಿತಗೊಳಿಸುವಂಥ ಕಾರ್ಯಕ್ರಮಗಳಿರ್ಬೋದು. ಇನ್ನೂ ಡ್ರೈಲ್ಯಾಂಡ್ ಅಗ್ರಿಕಲ್ಚರಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಿಖರ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದಿರ್ಬೋದು, ಅವುಗಳನ್ನು ಅನುಷ್ಠಾನಗೊಳಿಸುವಂಥದ್ದು ಪಾರ್ಶಿಯಲಿ ಇರ್ಬೋದು, ಕೆಲವೊಮ್ಮೆ ತರಬೇತಿಗಳನ್ನು ನೀಡುವಂಥದ್ದಿರ್ಬೋದು, ಕೆಲವೊಮ್ಮೆ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವಂಥದ್ದಿರ್ಬೋದು. ಆ ಥರದ ಕಾರ್ಯಕ್ರಮಗಳು ಸದಾ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಡೀತಾನೆ ಇರ್ತವೆ. ಇದು ಒಂದನೇ ನಮ್ಮಲ್ಲಿ ಒಂದು ಫಾರ್ಮ್ ಇದೆ, ಫಾರ್ಮ್ ಸೈನ್ಸ್ ಸೆಂಟರ್ ಅಂತ ಯಾಕೆ ಕರೀತಾರೆ ಅಂತಂದರೆ, ನಮ್ಮಲ್ಲಿ ಕೃಷಿ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸುಮಾರು 40 ಎಕರೆ ಪ್ರದೇಶದಲ್ಲಿ ನಾವು ಫಾರ್ಮ್ ಮಾಡಿರ್ತೀವಿ. ಅಲ್ಲಿ ಬೇರೆ ಬೇರೆ ಯೂನಿಟ್ಗಳಿದ್ದಾವೆ, ಗೋಟ್ ಯೂನಿಟ್ ಇರ್ಬೋದು, ವರ್ಮಿ ಕಾಂಪೋಸ್ಟ್ ಯೂನಿಟ್ ಇರ್ಬೋದು, ಮತ್ತು ನಮ್ಮ ಒಂದು ತೋಟಗಾರಿಕೆ ಯೂನಿಟ್ ಇರ್ಬೋದು, ಫ್ಲವರ್ ಯೂನಿಟ್ ಇರ್ಬೋದು, ಬೇರೆ ಬೇರೆ ಬೆಳೆಗಳ ಒಂದು ತಳಿಗಳ ಒಂದು ಪ್ರಯೋಗ ಮಾಡುವಂಥದ್ದಿರ್ಬೋದು. ಹೀಗೆ ಹಲವಾರು ಹತ್ತು ಹಲವಾರು ಯೂನಿಟ್ಗಳು ಕೂಡ ಅಲ್ಲೇ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ. ಹೋಮ್ ಸೈನ್ಸ್ ಕೂಡ ಅಲ್ಲಿ ಕೆಲಸ ಮಾಡ್ತಾರೆ, ಸಂಸ್ಕರಣೆ ಕೂಡ ಒಂದು ಭಾಗವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಕಮ್ಯುನಿಟಿ ಬೇಸ್ಡ್ ಫ್ರಂಟ್ಲೈನ್ ಡೆಮಾನ್ಸ್ಟ್ರೇಷನ್ಸ್ ಅಂತ ನಾವು ಹೇಳ್ತೀವಿ, ಸಿ ಎಫ್ ಎಲ್ ಡಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕೂಡ ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಕಾಳುಗಳದ ಒಂದು ಏನು ಉತ್ಪಾದನೆ ಕಡಿಮೆ ಇದ್ದಂಥ ಸಂದರ್ಭದೊಳಗೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಕೊಟ್ಟಿದೆ. ಸುಮಾರು 25 ಎಕರೆ 50 ಎಕರೆ ಈ ಥರ ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬೇರೆ ಬೇರೆ ಬೆಳೆಗಳಲ್ಲಿ ಎಳ್ಳಿರ್ಬೋದು, ಹೆಸರಿರ್ಬೋದು, ಉದ್ದು ಇರ್ಬೋದು, ಕಡಲೆ ಇರ್ಬೋದು, ಆ ಥರದ ಬೆಳೆಗಳಲ್ಲಿ ಈ ಸಿ ಎಫ್ ಎಲ್ ಡಿಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ಒಂದು ಕಮ್ಯುನಿಟಿಗೇ ಆ ಥರದ ಒಂದು ಹೊಸ ತಳಿಯನ್ನು ಪರಿಚಯಿಸೋದಿರ್ಬೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಒಂದು ಸಿ ಎಫ್ ಎಲ್ ಡಿ ಒಂದು ಯೋಜನೆ ಟಿ ಎಸ್ 3 ಅನ್ನುವಂಥ ಒಂದು ತೊಗರಿ ಒಂದು ತಳಿಯನ್ನು ಬಿಜಾಪುರ ಮತ್ತು ಇಂಡಿ ಭಾಗದಲ್ಲಿ ನಾವು ರೈತರಿಗೆ ಪರಿಚಯಿಸಿದಾಗ ಲಕ್ಷಾಂತರ ಎಕರೆದಲ್ಲಿ ಅದು ಇವತ್ತು ಭಾಳಷ್ಟು ಪ್ರಚಲಿತ ಆಗಿದೆ. ಅದೇ ಥರ ಒಂದು ಸಣ್ಣ ತಂತ್ರಜ್ಞಾನ ಈಗ ನಿಪ್ಪಿಂಗ್ ಮಾಡುವಂಥದ್ದು, ಕುಡಿ ಚೂಟುವಂಥದ್ದು, ಚಿಕ್ಕದಾದಂಥ ಒಂದು ಚಟುವಟಿಕೆ ಇದ್ದರೂ ಕೂಡ ಭಾಳಷ್ಟು ಪ್ರದೇಶದಲ್ಲಿ ಅದು ಕೆಲಸ ಮಾಡೋದ್ರಿಂದ, ಭಾಳಷ್ಟು ರೈತರು ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಜಿಲ್ಲೆಗೇ ಹೆಚ್ಚಿನ ಒಂದು ಕೋಟ್ಯಾಂತರ ರೂಪಾಯಿ ಲಾಭ ಆಗುವಂಥ ಒಂದು ಸಂದರ್ಭ ಇರ್ತದೆ. ಆ ನಿಟ್ಟಿನಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಮತ್ತು ಈ ಗ್ರೌಂಡ್ ನಟ್ಟು, ಶೇಂಗಾ ಇರ್ಬೋದು, ಯಾವ ಒಂದು ಬೆಳೆಗಳಲ್ಲಿ ಕಂಪನಿಗಳು ಕೆಲಸ ಮಾಡ್ತಾ ಇಲ್ವೋ, ಮೆಕ್ಕೆಜೋಳ, ಹತ್ತಿ ಕೆಲವೊಂದಿಷ್ಟು ಬೆಳೆಗಳಲ್ಲಿ ಸಾಕಷ್ಟು ಬೀಜೋತ್ಪಾದನೆಯನ್ನು ಪ್ರೈವೇಟ್ ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಆದರೆ ನಾವು ಕೆಲಸ ಮಾಡ್ತಕ್ಕಂಥ ಬೆಳೆಗಳ ಒಂದು ಗ್ರೌಂಡ್ ನಟ್ ಇರ್ಬೋದು, ಶೇಂಗಾ ಇರ್ಬೋದು, ಗೋಧಿ ಇರ್ಬೋದು, ಕಡಲೆ ಇರ್ಬೋದು, ಇವುಗಳ ಒಂದು ಬೀಜೋತ್ಪಾದನೆಯಲ್ಲಿ ಕೂಡ ಸಾಕಷ್ಟು ಶ್ರಮವನ್ನು ಕೃಷಿ ವಿಜ್ಞಾನ ಕೇಂದ್ರಗಳು ಹಾಕ್ತಾ ಇದ್ದಾವೆ. ಸೀಡ್ ಹಬ್ ಅನ್ನುವಂಥ ಒಂದು ಯೋಜನೆ ಇದೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಅದರ ಮುಖಾಂತರ 1,000+ ಕ್ವಿಂಟಲ್ಗಳಷ್ಟು ಬೀಜಗಳನ್ನು ಪ್ರತಿ ವರ್ಷ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳು ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸ್ತಾ ಇದ್ದಾವೆ. ಗುರಿ ಇಟ್ಕೊಂಡಿರ್ತಾವೆ. ಸೀಡ್ ಹಬ್ ಯೋಜನೆ ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟದ್ದು, ವಿಜಯಪುರ, ಬಾಗಲಕೋಟೆ ಮತ್ತು ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದೆ. ಬೇರೆ ಕಡೆ ಕೂಡ ಬೀಜಗಳ ಉತ್ಪಾದನೆ ಆಗುತ್ತೆ. ಸ್ಥಳೀಯ ಮಟ್ಟದಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಆ ಬೆಳೆಗಳನ್ನು ಬೆಳೆಯುವಂಥ ಒಂದು ವ್ಯವಸ್ಥೆ ಇದೆ ಬೀಜೋತ್ಪಾದನೆ ಮಾಡುವಂಥದ್ದು. ಅದು ಅಲ್ಲದೆ ಕಳೆದ ಒಂದು 5 ವರ್ಷದಲ್ಲಿ ಬೇರೆ ಬೇರೆ ಬೆಳೆಗಳ ಸುಮಾರು 700,000 ಸಸಿಗಳನ್ನು ಉತ್ಪಾದನೆ ಮಾಡಿ ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳು ರೈತರಿಗೆ ಒದಗಿಸಿದ. ಪೇರ್ಲೆ ಇರ್ಬೋದು, ಮಾವು ಇರ್ಬೋದು, ಚಿಕ್ಕು ಇರ್ಬೋದು, ತೆಂಗು ಇರ್ಬೋದು, ಹೀಗೆ ಹಲವಾರು ಬೇರೆ ಬೇರೆ ಥರದ ಸಸಿಗಳನ್ನು ನಮ್ಮ ಶಿರ್ಸಿ ಭಾಗದಲ್ಲಿ ಸ್ಪೈಸಸ್ಸಿಗೆ ಪೆಪ್ಪರ್ ಇರ್ಬೋದು, ಅರೆಕನಟ್ ಇರ್ಬೋದು, ಕಾಡಮಮ್ ಇರ್ಬೋದು, ಸಿನ್ನಮಮ್ ಇರ್ಬೋದು, ಆ ಥರದ ಬೆಳೆಗಳ ಸಸಿಗಳನ್ನು ಕೂಡ ಅಲ್ಲಿ ನಾವು ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸ್ತಾ ಇದ್ದೀವಿ. ಬೇರೆ ಬೇರೆ ಪ್ರದೇಶದೊಳಗೆ ಅಲ್ಲಿ ಅಲ್ಲಿಯ ಒಂದು ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ನಾವು ಬೇರೆ ಬೇರೆ ಸಸಿಗಳನ್ನು ಸಸಿ ಕಟ್ಟಿದ ಸಸಿಗಳನ್ನು ಕೂಡ ಹೆಚ್ಚು ಕಡಿಮೆ ಅಲ್ಲಿ ಏನು ಬೇಡಿಕೆ ಇದೆ, ಏನು ಸಮಸ್ಯೆಗೆ ಅನುಗುಣವಾಗಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಹವಾಮಾನ ಮುನ್ಸೂಚನೆ ನೀಡುವುದು ಕೆವಿಕೆ ಕೆಲಸನ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಒಂದು ದಾಮು ಅನ್ನುವಂಥ ಒಂದು ಯೋಜನೆ ಇದೆ, ಡಿಸ್ಟ್ರಿಕ್ಟ್ ಅಗ್ರೋ ಮೆಟ್ರಾಲಜಿಕಲ್ ಯೂನಿಟ್ ಅಂತ ಅನ್ನುವಂಥದ್ದು ಒಂದು ಯೋಜನೆ ಬಾಗಲಕೋಟೆ ಮತ್ತು ಹಾವೇರಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿದೆ. ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ GKMS ಅನ್ನುವಂಥ ಒಂದು ಯೋಜನೆ ಇದೆ. ಅವುಗಳ ಮುಖಾಂತರ ನಾವು ರೈತರಿಗೆ ಈ ಹವಾಮಾನದ ಮುನ್ಸೂಚನೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಇದು ಅಲ್ಲದೆ ಅಲ್ಲಿ ಕಾಂಟಿಜೆನ್ಸಿ ಪ್ಲ್ಯಾನು, ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಒಂದು 2-3 ವರ್ಷದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿ ರೈತರಿಗೆ ತುಂಬ ತೊಂದರೆ ಆಗಿದೆ. ಆವಾಗ ರೈತರು ಯಾವ ಥರದ ಕಾರ್ಯಚಟುವಟಿಕೆಗಳನ್ನು ಹಾಕ್ಕೋಬೇಕು, ಯಾವ ಥರ ತಮ್ಮ ಒಂದು ಉತ್ಪಾದನೆಗಳನ್ನು ಕೆಡದಂತೆ ನಿಗಾ ವಹಿಸಬೇಕು, ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆಯಬೋದು, ಯಾವ ಥರ ನಾವು ನಮ್ಮ ಒಂದು ಕಾಂಟಿಜೆನ್ಸಿ ಪ್ಲ್ಯಾನ್ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ರೈತರಿಗೆ ಒದಗಿಸುವಂಥ ಕೆಲಸ ಕೃಷಿ ಜ್ಞಾನ ಕೇಂದ್ರಗಳು ಮಾಡ್ತಾಯಿದ್ದಾವೆ. ಇದು ಅಲ್ಲದೆ ಸಂಸ್ಕರಣೆ, ಇವತ್ತು ರೈತರಿಗೆ ಮಾರುಕಟ್ಟೆ ಮತ್ತು ಸಂಸ್ಕರಣೆ ಬಹಳಷ್ಟು ಬೇಕಾಗಿರುವಂಥ ಒಂದು ವ್ಯವಸ್ಥೆ ಇವತ್ತಾಗಬೇಕಾಗಿದೆ. ಹೌದು, ಮೌಲ್ಯವರ್ಧನೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ. ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಕೂಡ ನಾವು ಕಳೆದ ವರ್ಷದಲ್ಲಿ ನಬಾರ್ಡ್ ಜೊತೆಗೆ ಸೇರಿಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಗಳನ್ನು ಸಾಕಷ್ಟು ಎಕ್ಸ್ಪೋಜರ್ ವಿಸಿಟ್ಸು ಮತ್ತು ಹ್ಯಾಂಡ್ಸ್ ಇನ್ ಎಕ್ಸ್ಪೀರಿಯೆನ್ಸು ಬರುವ ಥರದಂಥ ಒಂದು ತರಬೇತಿಗಳನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೈಗೊಂಡಿದ್ದೀವಿ. ಸಾಕಷ್ಟು ಜನರು ಅದರ ಪ್ರಯೋಜನ ಕೂಡ ಪಡಿತಾ ಇದ್ದಾರೆ. ಎಷ್ಟು ಸರಿ ನೀವು ಕೆಲವೊಂದಿಷ್ಟು ಕ್ಯಾಲೆಂಡರ್, ವರ್ಷದ ಕ್ಯಾಲೆಂಡರ್ ಮಾಡ್ಕೊಂಡಿದ್ರಿ, ಇಂತಿಂಥ ತರಬೇತಿ ಈ ಸೀಸನ್ದೊಳಗೆ ಹಿಂಗೆ ಕೊಡಬೇಕು ಅಂತ? ರೈತರು ತಾವಾಗೆ ಗುಂಪು ಬಂದು ಇದ್ರ ಬಗ್ಗೆ ನಮಗೆ ತರಬೇತಿ ಬೇಕು, ಅಥವಾ ಯಾವುದೋ ಒಂದು ಸಂಸ್ಥೆ ಬಂದು ಎನ್ ಜಿ ಒ ಬಂದು ನಮಗಿಂಥ ಒಂದು ತರಬೇತಿ ಬೇಕು ಅಂದರೆ ಕೊಡಲಿಕ್ಕೆ ಸಾಧ್ಯತೆ? ಹಾಂ, ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಪೇಡ್ ಟ್ರೈನಿಂಗ್ಸ್ ಅಂತ ಒಂದು ವ್ಯವಸ್ಥೆ ಇದೆ. ಹೆಚ್ಚಾಗಿ ನಮಗೆ ಪೇಡ್ ಟ್ರೈನಿಂಗ್ಸ್ಗೆ ರೈತರು ಕೇಳ್ಕೊಂಡು ಬರುವಂಥದ್ದು ಆಡು ಸಾಕಾಣಿಕೆ, ಮೊಸರು ತರಬೇತಿ, ಹೈನುಗಾರಿಕೆ, ಜೇನು ಸಾಕಾಣಿಕೆ, ಈ ಥರದ್ದು ಏನು ಹೆಚ್ಚಿನ ಆದಾಯ ಬರುವಂಥ ಒಂದು ಏನು ಉಪಕಸಗಳಿದ್ದಾವೆ ಅವುಗಳ ಬಗ್ಗೆ ನಾವು ಪೇಡ್ ಟ್ರೈನಿಂಗ್ ಕೂಡ ಮಾಡ್ತೀವಿ. ತಾವು ಹೇಳ್ದಂಗೆ ಈಗ ಒಂದು ಎನ್ ಜಿ ಒ ಬಂದುಬಿಟ್ಟು ನಮ್ಗೆ ಅಪ್ರೋಚ್ ಮಾಡಿದರೆ 25 ಜನ ಕರ್ಕೊಂಡ್ಬರ್ತೀನಿ ಅಂದರೆ ನಮ್ಮನೆ ತರಬೇತಿ ಮಾಡ್ತೀವಿ, ಆ ಖರ್ಚು ವೆಚ್ಚನ ಆ ಎನ್ ಜಿ ಒ ಕೊಡಬೇಕಾಗತ್ತೆ. ಆ ಥರದ ತರಬೇತಿಗಳು ಕೂಡ ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳು ನಡೀತಾ ಇರ್ತವೆ. ಅದು ಅಲ್ಲದೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಮಣ್ಣು ಮತ್ತು ನೀರಿನ ಒಂದು ಟೆಸ್ಟ್ ಮಾಡುವಂಥದ್ದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಪುಕ್ಕಟೆಯಾಗಿ ಮಾಡ್ತಾ ಇದ್ರು ಕೂಡ ನಮ್ಮ ಒಂದು ಸಂಸ್ಥೆಗಳಿಗೆ ಅಲ್ಲಿರ್ತಕ್ಕಂಥ ಒಂದು ಗುಣಮಟ್ಟವನ್ನು ಆಧರಿಸಿ ಭಾಳಷ್ಟು ರೈತರು ಬಂದು ನಮ್ಮ ಒಂದು ಕೃಷಿ ವಿಜ್ಞಾನ ಹಲವಾರು ಕೃಷಿ ವಿಜ್ಞಾನ ಕೇಂದ್ರಗಳು ಸಾವಿರಾರು ಲಕ್ಷಾಂತರ ರೈತರು ಇವತ್ತು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸ್ಕೊಂಡಿದ್ದಾರೆ. ಆನಂತರ ಯಾವಾಗೆ ಯಾವುದೇ ಥರದ ಒಂದು ಪೋಷಕಾಂಶಗಳನ್ನು ಒದಗಿಸಬೇಕು, ಯಾವ ಬೆಳೆಗೆ ಒದಗಿಸಬೇಕು, ಎಷ್ಟು ಮಟ್ಟದಲ್ಲಿ ಒದಗಿಸಬೇಕು, ಮತ್ತು ಯಾವ ಒಂದು ಕಾರ್ಯಕ್ರಮಗಳನ್ನು ಮಣ್ಣು ಮತ್ತು ಅದರ ಪಿ ಎಚ್ ಮತ್ತು ಇ ಸಿಗಳನ್ನು ಆಧರಿಸಿ ಕೈಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಇಲ್ಲಿ ಸಿಗೋದ್ರಿಂದ ರೈತರು ಭಾಳಷ್ಟು ಜನ ಭೇಟಿ ಕೊಟ್ಟು ಕೆಲವೊಮ್ಮೆ ತರಬೇತಿಗೆ ಬರುವಾಗ ಕೂಡ ಅವರು ಮಣ್ಣು ಮತ್ತು ನೀರನ್ನು ತೆಗೆದುಕೊಂಡು ಬಂದು ಹೋಗುವಾಗಲೇ ಅವರು ಫಲಿತಾಂಶಗಳನ್ನು ತೊಗೊಂಡು ಹೋಗಲಿಕ್ಕೆ ಅವಕಾಶ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದೆ. ಅದಕ್ಕೆ ಟೈಮ್ ಬೌಂಡ್ ಇರುತ್ತೆ, ಇಷ್ಟು ತಿಂಗಳೊಳಗೆ ಅಥವಾ ಇಷ್ಟು ದಿನದೊಳಗೆ ಪರೀಕ್ಷೆ ಮಾಡಿಕೊಡ್ತೀವಿ ರಿಸಲ್ಟ್ ಅಂತ? ನಮ್ಮಲ್ಲಿ ಆ ಥರದ ಸಮಸ್ಯೆನೇ ಬರಲ್ಲ. ಯಾಕಂದರೆ ಅಲ್ಲಿ ಒಬ್ಬ ವಿಜ್ಞಾನಿ ಅಲ್ಲಿ ಖಾಯಂಆಗಿ ಆ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಒಂದು 2-3 ದಿವಸದಲ್ಲಿ ಅಥವಾ ಭಾಳ ಅಂದರೆ ಒಂದು ವಾರದಲ್ಲಿ ಅದು ಅವರ ಒಂದು ಫಲಿತಾಂಶ ಸಿಗುವಂಥ ಒಂದು ವ್ಯವಸ್ಥೆ ಇರ್ತದೆ. ಅದರ ಜೊತೆಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಾವು ವಿಶ್ವವಿದ್ಯಾಲಯದಿಂದ ಅಟೋಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಮೀಟರ್ ಅಂತೇಳಿ ಕೊಟ್ಟಿದ್ದೀವಿ, AAS ಅಂತೇಳಿ. ಅವುಗಳ ಮುಖಾಂತರ ಈ ಲಘು ಪೋಷಕಾಂಶಗಳು ಕೂಡ ನಾವು ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಲಘು ಪೋಷಕಾಂಶಗಳು ಕೂಡ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಗ್ಗೆ ಕೂಡ ಮಾಹಿತಿ ಸಿಗೋದ್ರಿಂದ ಹೆಚ್ಚಿನ ಒಂದು ರೈತರು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಆಗಾಗ ಬಂದು ಅವರ ಒಂದು ಟೆಸ್ಟು ಮಾಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಹನಿಬಿ ಬಗ್ಗೆ ಹೇಳ್ತಾ ಇದ್ರಿ, ಅದರ ಪ್ರಾಮುಖ್ಯತೆ ಮತ್ತು ಅಜೋಲ ಬೆಳೆಸೋದಾಗಿರ್ಬೋದು, ಅದು ಹೈನುಗಾರಿಕೆಗೆ ಸಹಾಯ ಆಗುತ್ತೆ. ಈ ರೀತಿಯಾಗಿ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ, ರೋಗಾಣು ಜೀವಿಗಳನ್ನು ಅಭಿವೃದ್ಧಿಪಡಿಸು, ರೋಗವನ್ನು ನಿರ್ವಹಣೆ ಮಾಡೋದು, ಇಂಥದ್ದನ್ನು ಕೂಡ ಚಟುವಟಿಕೆಗಳು ಇರ್ತವೆ. ಈಗ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಲವಾರು ಸಂಸ್ಥೆಗಳು ಕೂಡ ನಮ್ಮ ಜೊತೆಗೆ ಸೇರಿ ಹನಿಬಿ ಬೋರ್ಡ್ ಅಂತಿದೆ, ಅವರು ಸತತವಾಗಿ ನಮ್ಮಲ್ಲಿ ಹನಿಬಿ ಕಲ್ಟಿವೇಷನ್ ಬಗ್ಗೆ ತರಬೇತಿಗಳನ್ನು ನಡೆಸ್ತಾರೆ. ನಮ್ಮಲ್ಲಿ ವಿಜ್ಞಾನಿಗಳು ಅದರಲ್ಲಿ ಪಾಲ್ಗೊಳ್ತಾರೆ, ಮತ್ತು ಹೊರಗಡೆಯಿಂದ ಕೂಡ ನುರಿತವಾದಂಥ ರೈತರು ಇರ್ಬೋದು, ಈಗಾಗಲೇ ಅದರಲ್ಲಿ ತೊಡಗಿಸ್ಕೊಂಡಂಥ ರೈತರು, ಎಂಟರ್ಪ್ರನರ್ಸು, ಅವ್ರನ್ನೆಲ್ಲ ಕರೆದುಬಿಟ್ಟು ತರಬೇತಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅವ್ರದೇ ಆದಂಥ ಒಂದು ಗುಂಪು ಕೂಡ ನಾವು ರಚಿಸಿದ್ದೀವಿ. ಅದು ಅಲ್ಲದೆ ಎರೆಹುಳು ಕೃಷಿ ಮಾಡಬೇಕಾದಂಥ ರೈತರು, ಎರೆಹುಳುಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. ಹಸಿರು ಪಟ್ಟಿ ಲಭ್ಯ ಇದೆ, ಟ್ರೈಕೋಡೋಮಾ ಲಭ್ಯ ಇದೆ. ಮಾವಿನಲ್ಲಿ ಬೇಕಂದರೆ ತಮಗೆ ರೈತರಿಗೆ ಮಾವಿನ ಒಂದು ಬೇಸಾಯದಲ್ಲಿ ಮ್ಯಾಂಗೋ ಸ್ಪೆಷಲ್ ಅನ್ನುವಂಥದ್ದನ್ನು ಅಭಿವೃದ್ಧಿಪಡಿಸಿದ್ದೀವಿ, ಎಲ್ಲ ರೈತರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದೇ ಥರನಾಗಿ ಇಂಡಿ ಕೆವಿಕೆದಲ್ಲಿ ನಾವು ಸಿಟ್ರಸ್ ಸ್ಪೆಷಲ್ ಅಂತ ಅಭಿವೃದ್ಧಿ ಮಾಡಿದ್ದೀವಿ, ಅಲ್ಲಿ ಒಂದು ರೈತರಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ದೀವಿ. ಬಾಗಲಕೋಟೆ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಈ ವೆಜಿಟೇಬಲ್ ಸ್ಪೆಷಲ್ ಅನ್ನುವಂಥದ್ದು ಮಾಡ್ತಾ ಇದ್ದೀವಿ, ಅಂದರೆ ತರಕಾರಿ ಬೆಳೀತಕ್ಕಂಥ ರೈತರಿಗೆ ಅನುಕೂಲವಾಗಲಿ ಅಂತ. ಈಗ ಹಾವೇರಿ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಈ ಹತ್ತಿ ಸ್ಪೆಷಲ್, ಕಾಟನ್ ಸ್ಪೆಷಲ್ ಅನ್ನುವಂಥದ್ದನ್ನು ಹೊರತರ್ತಾ ಇದ್ದೀವಿ, ಅದರಿಂದ ಅಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಆ ಥರನಾಗಿ ನಾವು ಬೇರೆ ಬೇರೆ ಪ್ರದೇಶದಲ್ಲಿ ರೈತರಿಗೆ ಏನು ಅನುಕೂಲ, ಯಾವ ಥರದ ಪ್ರಾಡಕ್ಟ್ಗಳು ಬೇಕಾಗಿದ್ದಾವೆ, ಬಯೋ ಏಜೆಂಟ್ಸ್ ಇರ್ಬೋದು, ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಈ ಕಬ್ಬಿಗೆ ಗೊಣ್ಣೆ ಹುಳನ್ನು ಸಮಸ್ಯೆ ಭಾಳ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಮೆಟ್ರೈಜಮ್ ಅನ್ನುವಂಥ ಒಂದು ಅಣುಜೀವಿಯನ್ನು ಉತ್ಪಾದನೆ ಮಾಡಿ ಅದು ಸಾಕಷ್ಟು ರೈತರಿಗೆ ಇವತ್ತು ಅನುಕೂಲ ಆಗಿದೆ. ಅದರಿಂದ ಗೊಣ್ಣೆ ಹುಳಿನ ಬಾಧೆ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಅದೇ ಥರನಾಗಿ ಅಜೋಲಾ ಅನ್ನುವಂಥದ್ದು ಎಲ್ಲ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ರೈತರಿಗೆ ಒದಗಿಸುವಂಥ ಒಂದು ಕೆಲಸ ಮಾಡಿದ್ದೀವಿ. ರೈತರಲ್ಲಿ ಭೇಟಿ ಕೊಟ್ಟು ಕೆಲವೇ ಕೆಲವು ರೂಪಾಯಿಗಳನ್ನು ಖರ್ಚು ಮಾಡಿ ನಮ್ಮ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುವಂಥ ಒಂದು ಏನು ಕೃಷಿ ಉತ್ಪನ್ನಗಳಿದ್ದಾವೆ ಅವುಗಳಿಗೆ ಹೆಚ್ಚಿನ ಒಂದು ರೇಟನ್ನು ನಾವು ಇಟ್ಟಿಲ್ಲ. ಕಡಿಮೆ ರೇಟ್ನಲ್ಲಿ ಎರೆಹುಳ ಸಿಗುವಂಥದ್ದು, ಎರೆಹುಳ ಗೊಬ್ಬರ ಸಿಗತಕ್ಕಂಥದ್ದು, ಅಜೋಲ ಸಿಗತಕ್ಕಂಥದ್ದು, ಹಸಿರು ಪಟ್ಟಿ ಸಿಗತಕ್ಕಂಥದ್ದು, ಟ್ರೈಕೋಡರ್ಮ ಸಿಗೋದು, ಅದೇ ಥರನಾಗಿ ಈ ಥರ ಬನಾನಾ ಸ್ಪೆಷಲ್ ಇರ್ಬೋದು ಅಥವಾ ಸಿಟ್ರಸ್ ಸ್ಪೆಷಲ್, ಇವುಗಳೆಲ್ಲ ನಾವು ರೈತರಿಗೆ ಕಡಿಮೆ ದರದಲ್ಲೇ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಬೀಜ ಒಯ್ಯಲಿಕ್ಕೆ ಬಂದಂಥ ರೈತರು ಅಥವಾ ಸಸಿಗಳನ್ನು ಒಯ್ಯಲಿಕ್ಕೆ ಬಂದಂಥ ರೈತರು ಇವುಗಳನ್ನು ಕೂಡ ಒಯ್ತಾ ಇದ್ದಾರೆ. ಭಾಳಷ್ಟು ರೈತರಿಗೆ ಅನುಕೂಲ ಆಗಿದೆ. ಇನ್ನು ಅನೇಕ ತಳಿಗಳು ಬಿಡುಗಡೆ ಆಗ್ತಾ ಇರ್ತಾವೆ, ಅವುಗಳನ್ನು ಇನ್ನೂ ಹೆಚ್ಚು ಜನಪ್ರಿಯಗೊಳಿಸಬೇಕು, ಇಂಥವು ಕಾರ್ಯಕ್ರಮಗಳನ್ನು ಕೆವಿಕಿನ್ ಮಾಡ್ತಾ ಇರುತ್ತೆ. ಹೌದು, ಈಗ ರಾಜ್ಯ ಸರ್ಕಾರದಿಂದ ನಮ್ಮ ಒಂದು ಸೂಚನೆ ಬಂತು, ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆದಂಥ ತಳಿಗಳು ಭಾಳಷ್ಟು ರೈತರಿಗೆ ತಲುಪ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನೊಳಗೆ ನೀವು ಈ ಪಾಪ್ಯುಲರೈಸೇಷನ್ ಆಫ್ ವೆರೈಟೀಸ್ ಅನ್ನುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಳ್ಳಿ. ವಿಜ್ಞಾನಿಗಳನ್ನು ಕೃಷಿ ಇಲಾಖೆ ಜೊತೆಗೆ ಸೇರಿಸಿಬಿಟ್ಟು ನೀವು ಈ ಪಾಪ್ಯುಲರೈಸೇಷನ್ ಪ್ರೋಗ್ರಾಮ್ ಹಾಕ್ಕೊಳ್ಳಿ ಅಂತ ಬಂದಾಗ, ಸೂಚನೆ ಬಂದಾಗ ನಾವು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ಕೃಷಿ ಇಲಾಖೆಯವ್ರ ಜೊತೆಗೆ ಸೇರಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ವೆರೈಟಿಗಳು ರಿಲೀಸ್ ಆಗಿದ್ದಾವೆ ಅವುಗಳನ್ನು ಬೇರೆ ರೈತ ಪ್ರದೇಶದಲ್ಲಿ ಕೂಡ ಅವ್ರ ಜೊತೆಗೆ ಸೇರಿ ಬೇರೆ ಬೇರೆ ಆರ್ ಎಸ್ ಕೆ ಮುಖಾಂತರ ನಾವು ಪ್ರಚಲಿತಗೊಳಿಸ್ತಾ ಇದ್ದೀವಿ. ಅದು ಅಲ್ಲದೆ ಪ್ರತಿ 15 ದಿವಸಕ್ಕೊಮ್ಮೆ ಎಲ್ಲ ಒಂದು ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು ನಿಯುಕ್ತಿಗೊಳಿಸಿದಂಥ ಕೆಲವೊಂದಿಷ್ಟು ರೈತ ಸಂಪರ್ಕ ಕೇಂದ್ರಗಳಿಗೆ ಅವ್ರು ಭೇಟಿ ನೀಡ್ತಾ ಇರ್ತಾರೆ. ಅಲ್ಲಿ ಅವ್ರ ನಂಬರ್ ಇರ್ತದೆ, ಆ ನಂಬರಿಗೆ ಫೋನ್ ಮಾಡಿದ್ರು ಕೂಡ ಬೇಕಾದಂಥ ರೈತರು ಮಾಹಿತಿಯನ್ನು ಪಡಿಬೋದು. ನನ್ನನ್ನು ಹಿಡಿದುಕೊಂಡ್ಬಿಟ್ಟು ಬೇರೆ ಬೇರೆ ಎಲ್ಲ ವಿಜ್ಞಾನಿಗಳು, ವಿಸ್ತರಣಾ ನಿರ್ದೇಶನಾಲಯ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿರ್ಬೋದು, ಎಲ್ಲರೂ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ರೈತ ಸಂಪರ್ಕ ಕೇಂದ್ರದಲ್ಲಿ 15 ದಿವಸಕ್ಕೊಮ್ಮೆ ರೈತರು ಸಮಕ್ಷಮವಾಗಿ ಆ ವಿಜ್ಞಾನಿಗಳನ್ನು ಭೇಟಿ ಮಾಡಿ ಮಾಹಿತಿ ಕೂಡ ಪಡಿಬೋದು. ಕೃಷಿ ಮೇಳ ಅಥವಾ ಕ್ಷೇತ್ರ, ಸಾಕಷ್ಟು ಕೃಷಿ ಮೇಳಗಳು, ಫೀಲ್ಡ್ ಡೇಸ್ ಅಂತ ನಾವು ಹೇಳ್ತೀವಿ, ಕ್ಷೇತ್ರೋತ್ಸವಗಳು, ಅವುಗಳನ್ನು ಕೂಡ ನಾವು ಆಯಾ ಸಂದರ್ಭಕ್ಕೆ ತಕ್ಕಂಗೆ ಎಲ್ಲೆಲ್ಲಿ ಒಳ್ಳೆಯ ಪರಿಣಾಮ ಬಂದಿರ್ತದೆ ಅಲ್ಲಿ ನಾವು ಕ್ಷೇತ್ರೋತ್ಸವವನ್ನು ಮಾಡಿ ರೈತರನ್ನು ಸೇರಿಸಿ ಮಾಹಿತಿ ಕೊಡುವಂಥ ಒಂದು ಕೆಲಸ ಆಗ್ತದೆ. ಅದರ ಜೊತೆಗೆ ಇತ್ತಿತ್ತಲಾಗಿ ಏನು ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ಏನು ಬಂದಿದೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೈತರ ಆದಾಯ ದ್ವಿಗುಣಗೊಳ್ಳಬೇಕು ಅಂತ ಏನು ಹೇಳ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ಕೆಲಸ ಮಾಡಿದ್ದಾವೆ. ನಮ್ಮ ಒಂದು ಜಿಲ್ಲೆಯಲ್ಲಿ ಏನು 7 ಜಿಲ್ಲೆಗಳಿದ್ದಾವೆ, 7 ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳು, ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ 110 ರೈತರ ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ. 2016 ಅವರ ಉತ್ಪನ್ನ ಏನಿತ್ತು, ಕೃಷಿ ವಿಜ್ಞಾನ ಕೇಂದ್ರಗಳು ಅಲ್ಲಿ ರೈತರಿಗೆ ತಂತ್ರಜ್ಞಾನಗಳನ್ನು ಒದಗಿಸಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಬೇರೆ ಬೇರೆ ಮೂಲಗಳ ಮುಖಾಂತರ ಅವ್ರಿಗೆ ಯಾವ ಥರದ ಆದಾಯದಲ್ಲಿ ಬದಲಾವಣೆ ಆಯಿತು, ಒಟ್ಟಾರೆ ಅವರ ಆದಾಯ 2022 ಏನಾಗಿದೆ, ಅದು ಎಷ್ಟು ಮಟ್ಟಿಗೆ ಡಬಲ್ ಆಗಿದೆ ಅಥವಾ ದ್ವಿಗುಣಗೊಂಡಿದೆ ಅನ್ನುವಂಥದ್ದನ್ನು ನಾವು ಮಾಹಿತಿ ಸಮೇತವಾಗಿ ಪ್ರಕಟಣೆ ಕೂಡ ಮಾಡಿದ್ದೀವಿ. ನಮ್ಮ ರಾಜ್ಯದಿಂದ ಸುಮಾರು 1000 ರೈತರ ದಾಖಲೆಗಳನ್ನು ಒದಗಿಸಿದ್ದೀವಿ. ಒಟ್ಟಾರೆ ದೇಶದಲ್ಲಿ 75,000 ಹೆಚ್ಚಿನ ಒಂದು ರೈತರ ಒಂದು ಆದಾಯ ದ್ವಿಗುಣಗೊಂಡ ಬಗ್ಗೆ ಖಚಿತವಾದಂಥ ಒಂದು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಮತ್ತು ರೈತರನ್ನ ಪ್ರೋತ್ಸಾಹಿಸಲಿಕ್ಕೆ ಅವರಿಗೆ ನಾವು ರೈತರನ್ನು ಪ್ರೋತ್ಸಾಹಿಸಲಿಕ್ಕೆ ಕೃಷಿ ಮೇಳದಲ್ಲಿ ಪ್ರತಿ ವರ್ಷ ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ ಅನ್ನುವಂಥ ಒಂದು, ಶ್ರೇಷ್ಠ ಯುವ ಕೃಷಿಕ, ಶ್ರೇಷ್ಠ ಯುವ ಕೃಷಿ ಮಹಿಳೆ ಅನ್ನುವಂಥ ಒಂದು ಪ್ರಶಸ್ತಿಗಳನ್ನು ಕೂಡ ನಾವು ಇಟ್ಟಿದ್ದೀವಿ. ರೈತರನ್ನು ನಾವು ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಖುದ್ದಾಗಿ ನಮ್ಮ ಒಂದು ತಂಡ ಅವರ ಹೊಲಕ್ಕೆ ಭೇಟಿ ಕೊಟ್ಟು ಯಾರು ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಒಂದು ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ಕೊಡುವಂಥ ಪ್ರತಿ ವರ್ಷ ಪ್ರಶಸ್ತಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಕೃಷಿ ಮೇಳದಲ್ಲಿ ಕೊರೋನಾ ಟೈಮ್ ಒಂದು ಬಿಟ್ಟರೆ ಬೇರೆ ಎಲ್ಲ ಟೈಮಲ್ಲಿ ಕೂಡ ನಾವು ಕೃಷಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ. ಎಲ್ಲ ಜಿಲ್ಲೆಯ ರೈತರಿಗೆ ಕೂಡ ಈ ಥರದ ಒಂದು ಅವಕಾಶ ನಾವು ಕೊಟ್ಟಿದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ಫೀಲ್ಡ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಕೃಷಿ, ತೋಟಗಾರಿಕೆ, ಎನಿಮಲ್ ಹಸ್ಬೆಂಡ್ರಿ ಹಂಗೆಲ್ಲ. ಇಲ್ಲಿ ಒಟ್ಟಾರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಒಬ್ಬರು ಮುಖ್ಯಸ್ಥರಿದ್ದರೆ 6 ಜನ ವಿಜ್ಞಾನಿಗಳಿರ್ತಾರೆ. ಆ 6 ಜನ ವಿಜ್ಞಾನಿಗಳಲ್ಲಿ ಆ ಜಿಲ್ಲೆಯ ಬೆಳೆ ಮಳೆ ಮತ್ತು ಅಲ್ಲಿನ ಒಂದು ರಿಕ್ವೈರ್ಮೆಂಟ್ ಅನುಸಾರವಾಗಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಥರದ ಜ್ಞಾನಿಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಉದಾಹರಣೆಗೆ ಯಾವ ಜಿಲ್ಲೆಯಲ್ಲಿ ತಾಂತ್ರಿಕ ಮಾಹಿತಿ ಜಾಸ್ತಿ ಬೇಕು, ಅಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ದವರು ಇದ್ದಾರೆ. ಯಾವ ಜಿಲ್ಲೆಗಳಲ್ಲಿ ನಮಗೆ ಕೀಟ ಮತ್ತು ರೋಗದ ಹಾವಳಿ ಜಾಸ್ತಿ ಇದೆಯೋ ಅಲ್ಲಿ ಎಂಟಮಾಲಜಿ ಮತ್ತು ಸಸ್ಯರೋಗ ಮತ್ತು ಕೀಟರಶಾಸ್ತ್ರದವರು ಇದ್ದಾರೆ. ತೋಟಗಾರಿಕೆ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಅಲ್ಲಿ ತೋಟಗಾರಿಕೆ ತಜ್ಞರಿಗೆ ಹೆಚ್ಚಿನ ಒತ್ತು ಕೊಡ್ತಿದ್ವಿ. ಆ ನಿಟ್ಟಿನೊಳಗೆ ನಾವು ಈಗ ಶಿರ್ಸಿ ಏರಿಯಾದಲ್ಲಿ ಫಾರೆಸ್ಟ್ರಿಯವ್ರಿಗೆ ಕೂಡ ನಾವು ಒಬ್ಬರನ್ನು ಸೈಂಟಿಸ್ಟ್ಗಳನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಫಾರೆಸ್ಟ್ ಕೂಡ ಒಂದು ಕೃಷಿ ಉತ್ಪನ್ನ ಪಡೆಯುವಂಥ ಒಂದು ಇದು ಆಗಿರೋದ್ರಿಂದ ಅಲ್ಲಿ ಕೃಷಿ ತಜ್ಞರು ಫಾರೆಸ್ಟ್ರಿ ತಜ್ಞರು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದ್ದಾರೆ. ಅದೇ ಥರನಾಗಿ ನಾವು ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಪಬ್ಲಿಕೇಶನ್ಸ್ ಸೈಂಟಿಫಿಕ್ ಪ್ರಚಾರಕ್ಕಾಗಿ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ಇರ್ಬೋದು, ಪಾಪ್ಯುಲರ್ ಆರ್ಟಿಕಲ್ಸ್ ಇರ್ಬೋದು, ಈಗ ತಾವು ನಮ್ಮನ್ನು ಯಾವ ಥರ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅದೇ ಥರ ಸಾಕಷ್ಟು ಎಲ್ಲ ವಿಜ್ಞಾನಿಗಳು ಕೂಡ ಬೇರೆ ಬೇರೆ ಕೇಂದ್ರಗಳಲ್ಲಿ ರೇಡಿಯೋ ಟಾಕ್ಗಳನ್ನು ಕೊಡ್ತಾ ಇದ್ದೀವಿ, ಟಿ ವಿ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇದ್ದೀವಿ. ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್ ಅಂತ ಇರ್ತದೆ, ಎಲ್ಲಿ ಸಮಸ್ಯೆ ಬರ್ತದೋ ಹೆಚ್ಚಿನ ರೈತರಿಗೆ ಅದು ತೊಂದರೆ ಆಗಿರಬೇಕು. ಒಬ್ಬರಿಬ್ಬರು ರೈತರಿಗೆ ತೊಂದರೆ ಆಗಿ ಕರೆದು ಬಿಟ್ಟರೆ ನಾವು ಹೋಗುವಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಸಾಮಾಜಿಕವಾಗಿ ಅದನ್ನು ಇಲಾಖೆಯವರು ಮಾಡ್ತಾರೆ. ಸಾಮಾಜಿಕವಾಗಿ ಭಾಳಷ್ಟು ತೊಂದರೆಗೀಡಾದಂಥ ಪ್ರದೇಶಕ್ಕೆ ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್ಗೆ ನಮ್ಮನ್ನು ಇಲಾಖೆಯವರು ಕರೆದಾಗ ವಿಶ್ವವಿದ್ಯಾಲಯದ ಒಂದು ಪರ್ಮಿಷನ್ನೊಂದಿಗೆ ನಾವು ಅಲ್ಲಿಗೆ ಹೋಗ್ತೀವಿ. ಅದು ಯಾವ ರೋಗ ಕೀಟ ಅಥವಾ ಏನು ಸಮಸ್ಯೆ ಅನ್ನುವಂಥದ್ದು ತಿಳಿಸಿ ಮತ್ತೆ ಕೃಷಿ ಇಲಾಖೆಯವರಿಗೆ ನಾವು ಸೂಚನೆಗಳು ಕೊಡ್ತೇವೆ. ಈ ಥರದ ಕಾರ್ಯ ಚಟುವಟಿಕೆಗಳು ನೀವು ಮಾಡೋದ್ರಿಂದ ಇದನ್ನು ಹತೋಟಿ ಮಾಡ್ಬೋದು ಅಥವಾ ಅಂತೇಳಿ ಅದನ್ನು ಅವರು ಮಾಡುವಂಥ ಒಂದು ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್ ಹೇಳ್ತೀವಿ. ಇದು ಅಲ್ಲದೆ ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳು, ಸ್ವಚ್ಛ ಭಾರತ ಕಾರ್ಯಕ್ರಮ ಇರ್ಬೋದು, ಜಲಶಕ್ತಿ ಅಭಿಯಾನ ಇರ್ಬೋದು, ಅಥವಾ ಆಲ್ಟರ್ನೇಟ್ ಎನರ್ಜಿ ಯುಟಿಲೈಸೇಷನ್ ಬಗ್ಗೆ ಇರ್ಬೋದು, ಪ್ಲಾಸ್ಟಿಕ್ ಮುಕ್ತ ದೇಶವನ್ನು ಕಟ್ಟುವಂಥ ಒಂದು ಯೋಜನೆ ಇರ್ಬೋದು, ನ್ಯೂಟ್ರಿಗಾರ್ಡನ್ ಅಂದರೆ ನಮ್ಮ ಒಂದು ಪೌಷ್ಟಿಕ ತೋಟ ಅಂತ ನಾವು ಹೇಳ್ತೀವಿ, ಕೈತೋಟ ಅಂತ ಹೇಳ್ತೀವಿ, ಅದನ್ನು ಪ್ರಚುರಪಡಿಸಲಿಕ್ಕೆ ಕೈಗೊಂಡಂಥ ಯೋಜನೆಗಳಿರ್ಬೋದು. ಈ ಇತ್ತಿತ್ತಲಾಗಿ ನಮ್ಮ ಒಂದು ಜಗತ್ತಿನಲ್ಲೇ ಸಮಸ್ಯೆ ಆಗತಕ್ಕಂಥದ್ದು ಹವಾಮಾನ ಬದಲಾವಣೆ. ಆ ಹವಾಮಾನ ಬದಲಾವಣೆಯ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇವನ್ನು ಕೊರೋನಾ ಸಂದರ್ಭದಲ್ಲಿ ಕೂಡ ನಮ್ಮ ವಿಜ್ಞಾನಿಗಳು ಈ ರೈತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ, ಆವಾಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಭಾಳ ಆಗಿತ್ತು, ಈ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಮತ್ತು ಬೇರೆ ಬೇರೆ ಥರದ ಸಮಸ್ಯೆಗಳಿದ್ದಾಗ ಅವ್ರಿಗೆ ವಾಟ್ಸಪ್ ಮುಖಾಂತರ ಮತ್ತೊಂದು ಟೆಲಿಫೋನ್ಸ್ ಮುಖಾಂತರ ಯಾರು ಪರ್ಚೇಸರ್ಸ್ ಇರ್ತಾರೆ ಅವ್ರಿಗೆ ಇವರ ಒಂದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೊಟ್ಟು ಆ ಥರನಾಗಿ ಸಾಕಷ್ಟು ರೈತರಿಗೆ ಹೆಚ್ಚಿನ ಒಂದು ತಿಳುವಳಿಕೆ ಕೊಡುವಂಥದ್ದು, ಮತ್ತು ಹಲವಾರು ರೈತರು ಮೂಢನಂಬಿಕೆಯಿಂದ ಕೊರೋನಾ ಹೊಲಕ್ಕೆ ಹೋದರೆ ಬರ್ತದೆ ಮತ್ತೊಂದು ಹೋದರೆ ಬರ್ತದೆ ಅನ್ನುವಂಥ ಒಂದು ಸಂದರ್ಭ ಇದ್ದಾಗ ಅವರಿಗೆ ತಿಳುವಳಿಕೆ ಕೊಡುವಂಥದ್ದು, ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಸತತವಾಗಿ ಕೆಲಸ ಮಾಡ್ತಾನೆ ಇರ್ತವೆ. ಹಾಗಾಗಿ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು ನಮ್ಮ ಹತ್ತಿರನ ಇರ್ತಾರೆ. ಆ ನಿಟ್ಟಿನೊಳಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಅನುಕೂಲವನ್ನು ನಾವು ಪಡಿಬೇಕಾಗುತ್ತೆ. ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಈಗ ಕಳೆದ ಬಜೆಟ್ನಲ್ಲಿ ಸಾವಿರಾರು 10,000+ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನನ್ನು ನಮ್ಮ ಒಂದು ದೇಶದಲ್ಲಿ ಪ್ರಾರಂಭ ಮಾಡಬೇಕು. ಇದರಿಂದ ಮಧ್ಯವರ್ತಿಗಳ ಹಾವಳಿಯನ್ನು ಕಡಿಮೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡುವಂಥದ್ದು, ಅದಲ್ಲದೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಅವರಿಗೆ ಕೆಲವೊಂದಿಷ್ಟು ಎಫ್ ಪಿ ಒಗಳನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ಮುಖಾಂತರ, ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರನ ಪ್ರಾರಂಭ ಮಾಡಿದ್ದೀವಿ. ಕೆಲವೊಂದಿಷ್ಟು ಎಫ್ ಪಿ ಒಗಳು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮುಖಾಂತರ ಪ್ರಾರಂಭ ಆಗಿದ್ದಾವೆ. ಅಂಥ ಹಲವಾರು ಎಫ್ ಪಿ ಒಗಳಿಗೆ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ತಾಂತ್ರಿಕ ಮಾಹಿತಿಯನ್ನು ಒದಗಿಸಿಕೊಡೋದು, ಅವರಿಗೆ ಎಲ್ಲಿ ಮಾರಾಟ ಮಾಡಿದರೆ ಸೂಕ್ತ ಆಗ್ತದೆ, ಯಾವ ಥರ ವ್ಯಾಲ್ಯೂ ಎಡಿಷನ್ ಮಾಡಿದರೆ ಅವರಿಗೆ ಅನುಕೂಲ ಆಗ್ತದೆ, ಹೆಚ್ಚಿನ ಒಂದು ದರ ಸಿಗ್ತದೆ ಅನ್ನುವಂಥ ಒಂದು ನಿಟ್ಟಿನೊಳಗೆ ನಾವು ಗೈಡೆನ್ಸ್ ಕೊಡ್ತಾ ಇರ್ತೀವಿ. ಅದರಿಂದ ಕೂಡ ಸಾಕಷ್ಟು ಎಫ್ ಪಿ ಒಗಳಿಗೆ ಬಹಳಷ್ಟು ಉಪಕಾರಿ ಆಗಿದೆ ತಾಂತ್ರಿಕ ಮಾಹಿತಿಯಿಂದ. ಈ ಥರನಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ ಬಹಳಷ್ಟಿದೆ. ICAR ಅನ್ನುವಂಥ ಭಾರತೀಯ ಅನುಸಂಧಾನ ಪರಿಷತ್ ಅಂತ, ನಾವು ಕೃಷಿ ಅನುಸಂಧಾನ ಪರಿಷತ್ ಅಂತ ಹೇಳ್ತೀವಿ, ಅವುಗಳ ಮುಖಾಂತರ 100% ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ 100%+ ಅನುದಾನ ಕೊಡ್ತಾ ಇದೆ. ಯಾವುದೇ ಹೆಚ್ಚಿನ ಒಂದು ಹೊರೆ ಇರಲಾರ್ದ ವಿಶ್ವವಿದ್ಯಾಲಯಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದಾವೆ. ಬಹುಶಃ ಕೇಂದ್ರ ಸರ್ಕಾರದ ನಾನ್ ಪ್ಲ್ಯಾನ್ಡ್ ಬಜೆಟ್ಟಲ್ಲಿ ಹೆಚ್ಚಿನ ಒಂದು ಅನುದಾನ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು, 731 ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿಯೊಂದು ಜಿಲ್ಲೆಯೊಳಗೆ 1-2 ಇದ್ದಾವೆ. ಆ ನಿಟ್ಟಿನಲ್ಲಿ ರೈತರ ಲಕ್ಷಾಂತರ ರೈತರ ಒಂದು ಚಟುವಟಿಕೆಗಳಲ್ಲಿ ಅವರ ಉತ್ಪಾದನೆ ಹೆಚ್ಚಿಸುವಲ್ಲಿ ಅವರ ಒಂದು ಇನ್ಕಮ್ ಹೆಚ್ಚಿಗೆ ಮಾಡುವಂಥ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾವೆ. ರೈತರು ಈ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಆಗಾಗ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಥರದ ತಂತ್ರಜ್ಞರು ವಿಜ್ಞಾನಿಗಳನ್ನು ಭೇಟಿಯಾಗಿ ಅಲ್ಲಿನ ತರಬೇತಿಗಳಲ್ಲಿ ಭಾಗವಹಿಸಿ ಅಲ್ಲಿ ಹೊಸ ಏನು ತಳಿಗಳೇ ಬಂದಿದ್ದಾವೆ ಹೊಸ ಹೊಸ ತಂತ್ರಜ್ಞಾನಗಳೇನು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಂಡು ರೈತರು ತಮ್ಮ ಒಂದು ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೇನೆ. ಒಳ್ಳೆಯದು ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ನೀವು ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ನೋಡಲ್ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕೃಷಿ ವಿಜ್ಞಾನ ಕೇಂದ್ರಗಳು ಏನೇನು ಚಟುವಟಿಕೆ ಮಾಡ್ತವೆ, ರೈತರ ಯಾವ ರೀತಿಯಾಗಿ ಸಹಕಾರ ಮತ್ತು ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಹೇಗೆ ಕೊಡ್ತವೆ, ಈ ನಿಟ್ಟಿನೊಳಗೆ ಅವು ಬಹಳ ಶಕ್ತಿಯುತವಾಗಿ ಕೆಲಸವನ್ನು ಮಾಡ್ತಾಯಿದ್ದವು ಅಂತೇಳಿ ಹೇಳಿದ್ರಿ. ಹಾಗಾಗಿ ಇಂಥ ಒಂದು ಅನುಕೂಲವನ್ನು ರೈತರು ಆದಷ್ಟು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ತರಬೇತಿ ಅಥವಾ ಹೆಚ್ಚಿನ ಮಾಹಿತಿ ಪಡೀಲಿ ಅಂತೇಳಿ ಆಶಿಸ್ತೀನಿ. ನಿಮಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ಕೃಷಿ ಅಭಿವೃದ್ಧಿಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ ಈ ಕುರಿತು ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೊಂದಿಗೆ ಎಚ್ ಬಿ ರಾಮಡಗಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕಲ್ಲೊಳ್ಳಿಯ ಹನುಮಂತ ಗೋವಿಂದಪ್ಪ ಹೂಗಾರ್ ಮತ್ತು ಸಂಗಡಿಗರಿಂದ ಸಂಬಾಳವಾದನ ಎರಡು ಮಾತ್ರ ಐದು ಜಂಪಾತಾಳ. ಹನುಮಂತ ಗೋವಿಂದಪ್ಪ ಹೂಗಾರ್ ಮತ್ತು ಸಂಗಡಗರಿಂದ ಸಂಬಾಳವಾದನ ಕೇಳುತ್ತಿರುವಿರಿ. ಈಗ ಮೂರು ಮಾತ್ರ ಏಳು ರೂಪತಾಳ. Thank you.